ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಸರಿಯು ಆಗದು ನಿರಾಸರೇ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ರೈತ ಬಾಂಧವರೇ ನಮ್ಮ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ತೆಂಗಿನ ಮರ ಹತ್ತುವ ಸಾಧನ ಕುರಿತು ಕುಮಟಾ ಬಾವಿಕೊಡ್ಲಿನ ಮುರ್ಕುಂಡಿ ಹೊನ್ನಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ ಮುರ್ಕುಂಡಿ ಹೊನ್ನಗೌಡ ಅವರೇ ನಮಸ್ಕಾರ ನಮಸ್ಕಾರ ನಿಮ್ಮ ಮನೆಯಲ್ಲಿ ನಾವಿದ್ದೀವಿ ಇವತ್ತು ಮರ ಹತ್ತಿದ್ದೀರಿ ನೀವು ಮರ ಹತ್ತುವ ಅಭ್ಯಾಸ ಎಷ್ಟು ಸಮಯದಿಂದ ಇದೆ ನಿಮಗೆ ನಮ್ದು ಸಣ್ಣಿದ್ದವರಿಂದ ಮರ ಹತ್ತಿದ್ದು ನಾವು ಮೊದಲು ಬರೀ ತಳ್ಳೆ ಬಳ್ಳಿ ಹಾಕೊಂಡು ಹತ್ತೋದು ಈಗ ಹಾದ್ರ ಇದ್ರೆ ತಂದದ್ದು ಯಾವ್ದು ಮೆಷಿನ್ ಹಾ ಮೊದಲು ಪೂರ್ತಿ ನಮ್ಮ ಮರ ನಾವೇ ಹತ್ಕೊಳ್ಳೋದು ಇನ್ನು ಬೇರೆ ಮರಕ್ಕೆ ಹೋಗುದಿಲ್ಲ ನನ್ನ ಮನುಷ್ಯ ಏನು ಗೊತ್ತಿದ್ದೀವಿ ರೈತ ಮಕ್ಕಳಾಗಿನೇ 4 ಮಂದಿ ಇದ್ರು ಕೂಡ ನಾವು 4 ಮಂದಿ ಗಿಡ ಹಾಕ್ಬಿಟ್ರೆ ಆ ಗಿಡ ನಾವೇ ಹತ್ಕೊಂಡು ಚೊಕ್ ಮಾಡ್ಬೇಕು ಕಾಯ್ಕೊಬೇಕು ಮತ್ತೊಬ್ಬರು ತಕೊಂಡು ಬಂದು ಹಚ್ಚಿದ್ರು ಅವ್ರೇನು ಈಗ ಒಂದು ಮರ ಹತ್ತು ಕಾಯಿ ಒಂದು ಕೊಯ್ದು ಹಾಕುದು 50 ರೂಪಾಯಿ ಕೊಡ್ಬೇಕು ಈ ವರ್ಷ 60 ಆಗಿದೆ 70 ಮರಕ್ಕೆ ಮ್ಯಾನ್ ಹೋಗಿ ಚೊಕ್ಕ ಮಾಡಿದ್ರೆ ಮಾತ್ರ ಅದು ಮರ 10 ಸಾವಿರ ಕಾಯಿ ಕೊಯ್ದು ಹಾಕಿದ್ರೆ ನಾವು 10 ಸಾವಿರ ನಮ್ದೇನಿದ್ರು ನಾ ಹತ್ಕೊಳ್ಳುವುದೇ ಬೇರೆದ್ ಹೋಗುದಿಲ್ಲ ಈಗ ತಳೆ ಬಳೆ ಹಾಕಿ ಹತ್ತುವುದಕ್ಕೂ ಈ ಮೆಷಿನ್ ಅಲ್ಲಿ ಹತ್ತುವುದಕ್ಕೂ ಏನ್ ವ್ಯತ್ಯಾಸ ಕಾಣ್ತದೆ ನಿಮಗೆ ತಳ್ಳೆ ಬಳ್ಳಿ ಹಾಕುದು ಏನು ಗೊತ್ತಿದ್ರಿ ಈ ಮೆಷಿನ್ ಅಲ್ಲಿ ಹತ್ತುವುದಕ್ಕಿಂತವ ತಳ್ಳೆ ಬಳ್ಳಿ ಹಾಕಿದ್ರೆ 2 ಮರ ಹತ್ಲಿಕ್ಕೆ ಆಗ್ತಿದ್ದು ಮಿಷಿನ್ ಅಲ್ಲಿ ಹತ್ತಿದ್ರೆ ಒಂದೇ ಮರ ಆದ್ರೇನು ಮಿಷಿನ್ ಅಲ್ಲಿ ಹತ್ತಿದ್ರೆ ದೇಹಕ್ಕೆ ಸ್ವಲ್ಪ ಆರಾಮಾಗ್ತಿದ್ದು ಕೈಗೆ ಕಾಲ್ಗೆ ಎರಡಕ್ಕೂ ಶಕ್ತಿ ಇತ್ತು ಇದ್ದಂಗ ಆಗುದಿಲ್ಲ ಫಸ್ಟ್ ಗೆ ಹತ್ತು ಬಿಟ್ರೆ ಕೈಯು ಕಾಲು ನೋಯ್ತಿದ್ದು ಕಾಲೆಲ್ಲ ಹಾಗಾಗಿ ಇದ್ರ ತಂದದ್ದು ನಾವೀಗ ಇದ್ರಲ್ಲಿ ಸ್ವಲ್ಪ ಆರಾಮಾಗ್ತಿದ್ದು ಸ್ವಲ್ಪ ತಡ ಆಗ್ತಿದ್ದು ಆದ್ರೆ ದಿವಸ 1-2 ಮರ ಹತ್ತದ್ದು ಇರುದು ಕಾಲಿದವಾಗ ಈಗ ಈ ಮೆಷಿನ್ ಅಂದ್ರೆ ಮರ ಹತ್ತುವಂತ ಮೆಷಿನ್ ಇದೆಯಲ್ಲ ಇದ್ರಲ್ಲಿ ಏನಾದ್ರೂ ನೀವು ತರಬೇತಿ ಪಡ್ಕೊಂಡ್ರೆ ಅದನ್ನ ಫಿಕ್ಸ್ ಮಾಡೋದು ಹೇಗೆ ಅದನ್ನ ಉಪಯೋಗಿಸೋದು ಹೇಗೆ ಅಂತ ಅದನ್ನ ಇಲ್ಲ ಇಲ್ಲಿ ಬಂಕೋಡ್ಲಲ್ಲಿ ಒಬ್ಬ ತಂದಿದ ಅವನು ಒಂದಿನ ಹೋಗಿ ನೋಡಿದೆ ನೋಡದ್ದು ಕಡೆಗೆ ನಾವೇ ಹತ್ಲಿಕ್ಕೆ ಶುರು ಮಾಡದ್ದು ಅದೇನೋ ಫಸ್ಟ್ ಗೆ ಸ್ವಲ್ಪ ಸಾವಕಾಶ ಆಗ್ತಿದ್ದು ರೂಢಿ ಆದ್ಮೇಲೆ ಪಟ ಪಟ ಹತ್ಲಿಕ್ಕೆ ಆಗ್ತಿದ್ದು ಈಗ ಒಂದು ಮರಕ್ಕೆ ಅದನ್ನ ಫಿಕ್ಸ್ ಮಾಡ್ಲಿಕ್ಕೆ ಎಷ್ಟು ಸಮಯ ಬೇಕು ಮತ್ತೆ ಹತ್ತಿ ಇಳಿಲಿಕ್ಕೆ ಎಷ್ಟು ಸಮಯ ಬೇಕು ಅದು ಮರ ಇದ್ದಂಗೆ ದೊಡ್ಡ ಮರಕ್ಕೆ ಸ್ವಲ್ಪ ಹೆಚ್ಚಿಗೆ ಟೈಮ್ ಬೇಕಾಗ್ತಿದ್ದು 5 ನಿಮಿಷ ಬೇಕಾ 5 ನಿಮಿಷ ಬೇಕಾಗ್ತದೆ ಇದು ಫಿಕ್ಸ್ ಮಾಡ್ಲಿ ಆದ್ರೆ ಒಂದು ಮ್ಯಾನ್ ಹೋಗಿ ಶೋಷಿಕೊಂಡು ಇಳಿಲಿಕ್ಕೆ 1/2 ಗಂಟೆ ಬೇಕು 1/2 ಗಂಟೆ ಅಂದ್ರೆ ಕಷೆ ರಾಶಿ ಉಳಿತಿದ್ದಲ್ರಿ ಅದು ಪೂರ್ತಿ ಶೊಕ್ಕ ಮಾಡ್ಬೇಕು ಶೊಕ್ಕ ಮಾಡಿದ್ರೆ ಎಲ್ಲಿಗೋಲ್ ಮನೆ ಮಾಡ್ತೀವಿ ಶೊಕ್ಕ ಆಗಿದ್ರೆ ಮಾತ್ರ ನೋಡ್ಲಿಕ್ಕೂ ಮರ ಚಂದ ಕಾಣಿಸ್ತೀವಿ ಇಲ್ಲಾದ್ರೆ ಕಷಿ ಆಗ್ಬಿಡ್ತು ಬರೀ ಬೆಟ್ಟ ನಿಮ್ಮನ್ನು ನೋಡಿದ್ರೆ ಒಂದು 60 ವರ್ಷದ ಮೇಲೆ ಇದೆ ಈಗ 60-65 ಆಗಿರ್ಬೇಕು 65 ಮೇಲೆ ಆಗಿದೆ ಈ ಪ್ರಾಯದಲ್ಲಿ ಕೂಡ ನೀವು ಧೈರ್ಯದಲ್ಲಿ ಹತ್ತಿರಲ್ಲ ಮತ್ತೊಂದ್ರಿ ಈಗ ನಾವೇನು ಗೊತ್ತಿದ್ರಿ ನಾವು ಮಾಡಿದ ಕೆಲಸ ನಮ್ಮ ಹುಡುಗರು ಮಾಡುವುದಿಲ್ಲ ಈಗ ಹೆಸರಿಗೊಂದು ಕೆಲಸ ಈಗ ಯಾರು ಸ್ವಂತ ಕೃಷಿ ದಂಧೆ ಮಾಡುವವರಿಲ್ಲ ಎಲ್ಲ ಕೂಲಿ ಕೆಲಸಕ್ಕೆ ಹೋಗುದೇಯ ಅಲ್ಲಿ ಏನು ಟೈಮ್ ಸೇರಿ ಕೆಲಸ ತ್ರಾಸಿಲ್ಲ ಜೀವಕ್ಕೆ ಸಾವಕಾಶ ತಿರುಗಾಡುದು ಹಂಗಾಗಿ ನಮ್ಮ ಮಕ್ಕಳು ಒಕ್ಕಲ್ ಮಕ್ಕಳಿಗೆ ಮೊದಲು ಯಾರಿಗೂ ಜೀವ ಬಂದದಿಲ್ಲ ಈಗ ಒಟ್ಟು ಜನ ಪುಗ್ಗಿ ಆಗಿಬಿಟ್ರು ಪುಗ್ಗಿ ಆದ್ಮೇಲೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಉಬುಷ ಬರ್ತಿದ್ದು ಕಾಯಿಲೆಗಳು ಜಾಸ್ತಿ ಮತ್ತೆ ಈಗ ನಾ ಹರವಂತದ್ದೇ ಆಗ್ಬಿಟ್ಟಿದ್ದು ಮೊದ್ಲು ಈ ಕೊಚ್ಚಕ್ಕೆ ಅನ್ನ ಮೀನಿನ ಪಳದಿ ತಿನ್ನುವವರು ಯಾರಿಲ್ಲ ಈಗ ಬೇರೆ ಬೇರೆ ಮಟನ್ ಚಿಕನ್ ಅದೇ ಬೇಕಾಗ್ಬಿಟ್ಟಿದ್ದು ಹಾಗಾಗಿ ಕೊಬ್ಬು ನಮಗೆ ಈಗ ನಾವಿದೆ ಈಗ ನಮ್ಮ ಕುಡುಗೆ ಹೇಳ್ತೀರಿ ನೀವು ಜೀವಕ್ಕೆ ಹೊಟ್ಟೆಗೆ ತಿನ್ನುವುದಿಲ್ಲ ಮಾಡಿಯ ಒಣಗುತ್ತೆ ಬರ್ತೀರಿ ಮನುಷ್ಯ ಏನು ಗೊತ್ತಿದ್ರಿ ಇದೇ ಮನುಷ್ಯ ಇಲ್ಲಿ ಚೆಲ್ಲಿ ಹಿಂಗೆ ಹಿಡಿಯಲಿಕ್ಕೆ ಸಿಕ್ಕಿದ್ರೆ ಮಾತ್ರ ನಮಗೆ ಯಾವ್ದೋ ಒಂದು ಕಾಯಿಲೆ ಹೆಚ್ಚಿಗೆ ಬರುದಿಲ್ಲ ಕಡೆಗೊಮ್ಮೆ ಹಣೆ ಬರ್ಕ ಹೊಣೆ ಯಾರು ಅಂತಿರಲ್ರಿ ಅದೇ ಲೆಕ್ಕ ಈಗ ಯಾರ್ದು ಹಿಂಗೆ ಹಿಡಿಲಿಕ್ಕೆ ಸಿಕ್ಕುದಿಲ್ಲ ಬರೀ ಹೆಂಗಸರು ಚರ್ಮಾಗ್ಬಿಟ್ಟಿದ್ದು ಸರಿ ಈಗ ತೆಂಗಿನ ಮರ ಸೋಸುದು ಅಂತ ಹೇಳಿದ್ರಲ್ಲ ಇದ್ರ ಬಗ್ಗೆ ಹೇಳಿ ಇದು ಯಾವ ರೀತಿ ಮಾಡ್ತೀರಿ ಇದ್ರಿಂದ ಏನು ಉಪಯೋಗ ತೆಂಗಿನ ಮರ ಶೋಷಿಟ್ರೆ ನೋಡ್ಲಿಕ್ಕೂ ಚಂದ ಕಾಣಿಸಿದ್ದು ಮತ್ತೇನಾಗುತ್ತೆ ಅಲ್ಲಿ ಕಷೆ ಇದ್ಬಿಟ್ರೆ ಎಲ್ಲಿಗೋಲ್ ಹೋಗಿ ಗೂಡು ಹಾಕಿ ಚಂದ ನೋಡ್ಲಿಕ್ಕ ನೋಡ್ಲಿಕ್ಕೆ, ಮತ್ತೆ ಅಲ್ಲಿ ಶೊಕ್ಕಾಗಿದ್ರೆ ನಮ್ಗೆ ನೋಡ್ಲಿಕ್ಕೂ ಅನುಕೂಲ, ಮತ್ತೆ ಎಲಿಗಳು ಮನೆ ಮಾಡುದಿಲ್ಲ. ಎಲಿಗಳು ಎಲಿ ಏನ್ ಮಾಡ್ತದೆ, ಎಲ್ಲ ಕೊರೆದ ತಿಂದು ಬಿಡ್ತೀವಿ ಸೀಳೆ. ನಾವು ಸೀಳೆಲ್ಲ ತಿಂತ ಈಗೀಗ ಏನು ಗೊತ್ತಿದೆ, ಬರೋದೆಲ್ಲರೂ ಖಾಲಿ ಕೊನ್ ಬರ್ತೀವಿ, ಒಂದ್ ನಾಲ್ಕೈದು ಮಿಳ್ಳೆ ಬಂದ್ರೆ ಎಲಿ ಕೊರೆತಿದ್ದು, ಯಾರು ಹೊತ್ಕೊಂಡು ಶೊಕ್ ಮಾಡುವವರಿಲ್ಲ, ಹಾಗಾಗ್ಬಿಟ್ಟಿದೀಗ. ಈಗ ಈ ಇಲಿ ಮೇಲೆ ಹತ್ತದ ಹಾಗೆ ಇದಕ್ಕೆ ಅಲ್ಯೂಮಿನಿಯಂ ಈ ತಗಡೆಲ್ಲ ಬಡಿತಾರಲ್ಲ ತೆಂಗಿನ ಮರಕ್ಕೆ, ಅದೊಂದು ಈಗ ಒತ್ತಕ ಮರ ಇದೆ, ಆ ಮರಕ್ಕೆ ಅಲ್ಲಿ ಒಂದು ತಗಡು ಬರ್ಡ್ರಿ, ಆ ಮರಂದು ಈ ಮರಂದು ಹೆಡೆ ಬಂದು ಹಿಂಗ್ ತಾಗದಲ್ಲಿ ಇದರಿಂದ ಇದಕ್ಕೆ ಬಂದ್ಬಿಡ್ತು. ಅದೇನು ಉಪಯೋಗ ಆಗುದಿಲ್ಲ, ಅದೇನು ಉಪಯೋಗ ಬರುದಿಲ್ಲ. ಸರಿ, ಈಗ ನೀವು ಕೋಣವನ್ನು ಕೂಡ ಸಾಕ್ತಾ ಇದ್ರಿ, ಇದರ ಬಗ್ಗೆ ಸ್ವಲ್ಪ ಹೇಳಿ. ಇದರ ಸಾಕಣೆ ಅಂದ್ರೆ ಹೇಗೆ ಹೇಗೆ ಏನೇನು ಮಾಡಬೇಕು? ಸಾಕಣೆ ಅಂತ ಹೇಳಿದ್ರೆ ಅವಕ್ಕೆ ಏನು ಗೊತ್ತಿದ್ರಿ, ಈ ಹುಲ್ಲು ನೀರು ಸರಿಯಾಗಿರ್ಬೇಕು, ಮತ್ತೆ ಮೈ ತೊಳಿಸಬೇಕು, ದನ ಎತ್ತುಗಳಿಗೂ ಕೂಡ ಬೇಕು. ಕೋಣದ ವಿಶೇಷತೆ ಏನು ಹೇಳಿ? ಕೋಣದ ವಿಶೇಷತೆ ಏನು, ಈ ಗೊಬ್ಬರಕ್ಕೆ ಚೆಂದ ಆಗ್ತಿದ್ವು, ಸಗಣಿ ಗೊಬ್ಬರ ಮಾಡ್ತೀವಿ ನೋಡಿ, ಈ ಸೊಪ್ಪು ತಂದು ಹಾಕ್ಬಿಟ್ರೆ ಮೆಟ್ಟಿ ರಾಡಿ ಮಾಡ್ಬಿಡ್ತೀವಿ ಬಾಬು, ತೂಕ ಜಾಸ್ತಿ ಅದು. ಹಸಿನ ದನಗಳು ಹಾಗಾಗುದಿಲ್ಲ, ಇಲ್ಲಿ ಸಗಣಿ ಬಿತ್ತು ಅಂತ ಹೇಳಿ ಬೇರೆ ಕಡೆ ಹೋಗಿ ಹೆಜ್ಜೆ ಇಡ್ತೀವಿ. ಇದು ಸಗಣಿ ಸಗಣಿ ಮೆಟ್ಟೆಲ್ಲ ರಾಡಿ ಮಾಡ್ಬಿಡ್ತೀವಿ. ಆದ್ರೆ ಕೋಣಂದು ಎಮ್ಮೆದು ಗೊಬ್ಬರ ಚೆಂದ ಆಗ್ತದೆ ಅಂತ ಹೇಳಿದ್ರೆ, ಈ ಆಕಳದಲ್ಲಿ ಆಗ್ಬಿಟ್ರಿ ಏನ್ ಗೊತ್ತಿದ್ರಿ, ಅವಕ್ಕೆ ಹತ್ತಿ ಕಳದ ಕೊಟ್ಟಿ ಅದ್ರಲ್ಲಿ ಶಕ್ತಿ ಜಾಸ್ತಿ ಬರ್ತಿದ್ದು ಹತ್ತಿ ಕಳ್ತಿದ್ ಸಗಣಿಗೆ. ಈ ಹುಲ್ಲಿಗೆಲ್ಲ ಅಟ್ಟು ಶಕ್ತಿ ಬರುದಿಲ್ಲ, ಹತ್ತಿ ಕಳ್ತಿದ್ದ ಶಕ್ತಿ ಬರುದಿಲ್ಲ, ಹಾಗಾಗಿ ಹಾಲು ಕರೆಯುವವರೆಲ್ಲ ಹತ್ತಿ ಕಳ್ಳು ಅದು ಇದು ಕೊಡ್ತಿರು. ಈ ಕೋಣನ್ನ ಸಾಕುದಂದ್ರೆ ಏನು ಹೇಗೆ, ಅದಕ್ಕೆ ಏನೇನು ಕೊಡ್ಬೇಕು ಆಹಾರ? ಆಹಾರ ಹುಲ್ಲು ನೀರು, ತೊಳ್ಕಲ್ ನೀರು ಆಗ್ಬೇಕು, ಅದಕ್ಕೆ ಉಪ್ಪು ಅಂತ ಹಾಕಿ ಕೊಡ್ಬೇಕು, ಜಾಸ್ತಿ ಕುಡಿತೀವಿ ನೀರ. ಮತ್ತೆ ಹುಡ್ಬೇಕು ಹೋಗ್ಬೋದ್ರೆ ಮತ್ತೆ ಹತ್ತಿ ಕಳುವುದು ದಾನಿ ಕೊಡ್ತಿದ್ವಿ ಹುಡ್ಬೇಕಾದ್ರೆ ಹತ್ತಿ ಕಾಳು. ಅಂತ ನಮ್ಮಂಗೆ ತ್ರಾಸ್ ಬಿಡ್ತೀವಲ್ಲ, ತಿನ್ಲಿ ಅಂತೇಳಿ ಕೊಡ್ತೀವಿ. ಹತ್ತಿ ಕಾಳನ್ನು ನೇರವಾಗಿ ಬೇಯಿಸಿ ಕೊಡೋದು ಹೇಗೆ? ಅದ್ರಲ್ಲಿ ನೀರಲ್ಲಿ ನೆನೆಸಿಡ್ತೀವಿ, ಬೇಯಿಸ್ಕೊಂಡು ಕೊಡ್ತಿರು, ಇವತ್ತು ನೆನೆಸಿಟ್ರೆ ನಾಳೆ ಕೊಡ್ತಿರು. ಬೇರೆ ಹಿಂಡಿ ಎಲ್ಲ ಬೇಡ, ನೆಲಗಡಲೆ ಹಿಂಡಿ ಅಂತದಲ್ಲ, ಶೇಂಗಾ ಹಿಂಡಿ ಆಗ್ತಿದ್ದು, ಹತ್ತಿ ಕಾಳು ಹಿಂಡಿ ಆಗ್ತಿದ್ದು, ಏನಾದ್ರು ತಿನ್ಲು ಕೊಡ್ಬೇಕಾಗ್ತಿದ್ದು, ಕೆಲಸ ಮಾಡ್ತೀವಲ್ಲ, ಇಲ್ಲಾದ್ರೂ ಬೇಜಾರಾಗ್ತಿದ್ದು. ಈಗ ಬೇಸಿಗೆಲ್ಲ ನೀರು ಪಳ್ಳದಲ್ಲಿ ಬೀಳ್ಬೇಕು ಅಂತ ಹೇಳ್ತಾರಲ್ಲ, ನಮ್ ಇಲ್ಲಿ ಏನಾಗಿದೆ ಗೊತ್ತಿದ್ರಿ, ಇಲ್ಲಿ ಹಳ್ಳ ಇಲ್ಲ ಆಗ್ಬಿಟ್ಟಿದ್ ಬೇಸಿಗೆ ನೀರು ಇರುವಂತದ್ದು. ಆದ್ರೆ ನಮ್ದೇನು ಇಲ್ಲಿ ಬೆಳೆ ಮಾಡುವಂತದ್ದು, ನಮ್ದು ಈಗ ಊರ ದನಗಳು ಏನು ಕೊಡ್ತಿದ್ರಿ, ಕೊಟ್ಟಿಗೆಲೆ ಕಟ್ಟಿಡ್ಬೇಕು. ಈಗ ಅದ್ದೆ ಕೊಯ್ದ ನಂತರದಲ್ಲೆಲ್ಲ ಒಂದು 15 ದಿವಸ ಬಿಟ್ರು, ಕಡೆ ಶೇಂಗಾ ಹಾಕಿದ್ಮೇಲೆ ಮತ್ತೆ ಕಟ್ಟಿದ್ರು. ಇನ್ನೇನು ಶೇಂಗಾ ಕಿತ್ತ ಮೇಲೆ ಕೆಮಡೆ ಮಾಡ್ತಿರು, ಆಗಿರೋರು ಸ್ವಲ್ಪ ಬಿಟ್ಟಾಕ್ತಿರು. ಆದ್ರೆ ನಮ್ದೇನಾಗಿದೆ ಗೊತ್ತಿದ್ರಿ, ನಮ್ಮೂರ ದನಗಳು ಕೊಟ್ಟಿಗೆ ಇರ್ಬೇಕು, ಬೇರೆಯವರು ಬಂದು ನಮ್ದು ಬೆಳೆ ಮಾಡುದು ಇಂತ ಹಾಳಾಗೋಗ್ಬೇಕು. ಈಗಿದೆ ರಾತ್ರಿ ತೋರ್ತಾ ಇರ್ಬೇಕು, ಇಲ್ಲಾದ್ರೆ ಶೇಂಗಾ ಗಿಡ ಕಿತ್ತು ತಿಂದು ಹಾಳು ಮಾಡ್ಬಿಡ್ತೀವಿ. ಈ ಕೋಣಗೆ ಮೀರ್ಲಿಕ್ಕೆ ಏನ್ ಮಾಡ್ತೀರಿ ಅಂದ್ರೆ, ಹಳ್ಳದ ನೀರು ಇಲ್ಲ, ನಾವೇ ಹಿಂಗ್ ಕೊಟ್ಟನಲ್ಲಿ ತರುದು, ಇಲ್ಲ ಪೈಪ್ ನಲ್ಲಿ ಹೊಡೋದು, ಪೈಪ್ ಅಲ್ಲಿ ಹೊಡೆಯೋದು. ಎಷ್ಟು ಬೇಸಿಗೆ ಒಂದ್ಸರಿ ಸಾಕು? ದಿವಸ ಒಂದ್ಸಲ ಮಾಡ್ತೀವಿ ಒಂದ್ಸರಿ. ಅದು ಹಳ್ಳದಲ್ಲಿ ಬೇಕು ಅಂತೇನಿಲ್ಲ ನೀರು, ಹಳ್ಳದಲ್ಲಿ ಇಲ್ಲ, ಹಳ್ಳದಲ್ಲಿ ನೀರಿದ್ದ ಹಳ್ಳಿ ಇಲ್ಲ, ಇನ್ನಲ್ಲಿ ರಸ್ತೆ ಹಾಕಿ ಕೆಳಗಿನ ಬೆಲೆಲ್ಲ ನೀರು ಇರ್ತೀವಿ, ಅವು ಹೋಗಿ ನೀರಲ್ಲಿ ಬಿದ್ದು ಹೊಡ್ಕೊಂಡು ಬಂದು ಬಿಡ್ತೀವಿ, ಮೀಸಬೇಕೆಂಬುದು ಇರುವುದಿಲ್ಲ. ಆದ್ರೆ ಅರಳಲ್ಲಿ ಬಿದ್ಮೇಲೆ ಅವ್ರ ಮೈನೇ ರಾಡಿ ಆಗ್ಬಿಡ್ತಿದ್ವು, ನಾವು ತೊಳಸಿದಂಗೆ ಚೊಕ್ಕಾಗುದಿಲ್ಲ. ಈಗ ಊಟ ಮಾಡೋದ್ರ ಬಗ್ಗೆ ಹೇಳಿ, ಈಗ ಕೋಣನ ಕಟ್ಕೊಂಡು ಊಟ ಮಾಡ್ಲಿಕ್ಕೆ ಏನು ಕೋಣ ಏನು ಗೊತ್ತಿದ್ರಿ, ಇದು ಬಿಸಿಲು ಅಂತ ಹೇಳಿದ್ರೆ ಆಗುದಿಲ್ಲ ಕೋಣಗಳು ಕುಡ್ದೆ, ಈ ಮಳೆಯೆಲ್ಲ ಇಡೀ ದಿವಸ ಹುಡಿ ತೊಂದರೆ ಇಲ್ಲ, ನೀವು ಮಳೆಯಲ್ಲಿ ಚಂಡಿ ಆಗ್ಬೇಕು. ನಾವು ಕಂಬಳಿ ಸುಡ್ಕೊಳ್ತೀವಿ, ಅವಕ್ಕೆ ಹಂಗೆ ಏನು ಇರುದಿಲ್ಲ. ಹಾಗಾಗಿ ಕೋಣಗಳು ಸಾಕುದು ಹಾಗೆ ಗೊತ್ತಿದ್ರಿ, ಈ ಎತ್ತುಗಳು ಮಳೆ ಬಿತ್ತ ಎತ್ತುಗಳು ಕೊಡ್ಕಾಗುದಿಲ್ಲ, ಪೂರ್ತಿ ಇದು ಕೋಣಗಳು ಮಳೆ ಎಟ್ಟು ಬಿದ್ರೂ ತೊಂದರೆ ಇಲ್ಲ, ಬಿಸಿಲು ಬಂದ್ರೆ ಆಗುದಿಲ್ಲ. ಈಗ ಎತ್ತುಗಳು ಕುಡ್ಕೊ ಹೊಡ್ಬೋದು. ಈಗೇನು ಗೊತ್ತಿದ್ರಿ, ಈ ಶೇಂಗಾ ಬೀಜ ಹಾಕ್ಲಿಕ್ಕೆ ಒಂದು ಊಟ ಮಾಡ್ತಿರು, ಕಡೆಗೆಲ್ಲ ಟ್ಯಾಕ್ಟ್ರಿಯ. ಆದ್ರೂ ಒಂದು ನನ್ನ ಲೆಕ್ಕದಲ್ಲಿ ಈ ಎತ್ತುಗಳು ಕುಡ್ದು ಊಟ ಮಾಡ್ತೀರಿ ನೋಡಿ, ಅದೇ ಶ್ರೇಷ್ಠವಾದ ಊಟ. ಅದೇನು ಗೊತ್ತಿದ್ರಿ, ಮೊದ್ಲು ಹೇಳ್ತಿದ್ರು ಈ ಗದ್ದೆ ಬಿತ್ತಬೇಕಾದ್ರೆ ನಮ್ಮ ಅಪ್ಪದಿರು, ಏಳು ಸಲ ಹೂಡ್ಬೇಕಂತೆ, ಏಳು ಸಲ, ಇವತ್ತು ಹೂಡುದು ಹಾಗೆ ಇಡುದು, ಮೂರ್ನಾಲ್ಕು ದಿವಸ ಮತ್ತೆ ಹೂಡುದು, ಅದು ಹಿಂಗೆ. ಅದು ನೆಗಲ್ದು ಏನು ಗೊತ್ತೈತಿ, ಹಿಂಗ್ ಹೋಗಿ ಅಡುಗನ್ ಮಾಡಿ ಮ್ಯಾನೆ ಮ್ಯಾನ್ ಅಡುಗೆ ಆಗ್ತಿದ್ರು. ಈ ಮಿಷಿನ್ ದಂಗ ಆಗುದಿಲ್ಲ, ಹಿಂಗ್ ಕೇದ್ರಾಗ ತಗೋದು ಅಷ್ಟೇಯ, ನೋಡ್ಲಿಕ್ಕೊಂದು ಚಂದ ಕಾಣಿಸಿದ್ದು. ಇದ್ರಂಗ ಹದ ಬರುದಿಲ್ಲ ಮಣ್ಣಿಗೆ, ಏಳು ಬೆಸಲು ಏಳು ಹನಿ ಅಡುಗೆ ಆಗ್ಬಿಟ್ರೆ ಅದಕ್ಕೊಂದು ಹದ ಸಿಕ್ತಿದ್ವು ಅಂತ ಮತ್ತೆ ಬಲ್ಲವರು ಹೇಳ್ತು. ಈಗ ಕೋಣದಲ್ಲಿ ಊಟ ಮಾಡುದಿದ್ರು ಏಳು ಸರ್ತಿ ಮಾಡ್ತಿರೋ ಅದು ಒಂದೆರಡು ಸರಿಯಾ? ಈಗ ನಮ್ಮದು ಟ್ರಾಕ್ಟರ್ ಅಲ್ಲಿ ಹುಡ್ಕೊಳ್ಳುದು, ಒಂದ್ಸಲ ಎರಡು ಕಲ್ಲ ಅವ್ರ ಕುಡ್ ಹುಡುದು, ಮತ್ತೊಂದ್ಸಲ ಟ್ರಾಕ್ಟರ್ ಹೊಡುದು, ಅಲ್ಕೊಂಡು ಬೀಜ ಹಾಕುದೇಯ. ಕೋಣದಲ್ಲಿ ಮಾಡುದಿಲ್ಲ, ಕೋಣದಲ್ಲಿ ಬೀಜ ಹಾಕಕ್ಕೆ ಮಾತ್ರ ಒಂದ್ ಸಲ ಎರಡ್ ಸಲ ಹಿಂಗೆ ಕೋಣದಲ್ಲಿ ಹುಡ್ಕೊಳ್ತೀವಿ. ವರ್ಷ ಪೂರ್ತಿ ಅದನ್ನ ಸಾಕಿದ್ವಿ, ಒಂದ್ ಸಲ ಉಪಯೋಗಿಸಿ ಸಾಕಾಗ್ತದೆ, ಅದಷ್ಟೇ ಮಾಡ್ತಾ. ಆದ್ರೆ ಸಗಣಿಗೆ ಬೇಕಾಗ್ತದಲ್ಲ ನಮ್ಗೆ, ಉಳಿದ ಹಸುಗಳು ಇಲ್ವಾ? ಮತ್ತೊಂದು ಆಕಳು ಮತ್ತೊಂದು ಕರೆ ಇದು ಆಕಳಿದೆ. ಈ ತೆಂಗಿನ ಮರಕ್ಕೆ ಗೊಬ್ಬರ ಎಲ್ಲ ಏನು ಕೊಡ್ತೀರಿ? ಗೊಬ್ಬರ ಈ ಕೊಟ್ಟಿಗೆ ಗೊಬ್ಬರನೇ ಬೇಕಾಗ್ತಿದ್ದು. ಮತ್ತೆ ಕೆಲವೊಬ್ರು ಅಂಗಳದಲ್ಲೆಲ್ಲ ಗೊಬ್ಬರ ಬುಡ ಏನು ಕಾಣೋದಿಲ್ಲ, ಬುಡವೇ ಕಾಣೋದಿಲ್ಲ. ಈಗೇನಾಗಿತ್ತು, 2 ವರ್ಷ ಆಯ್ತು ಬುಡನೇ ಮಾಡಲಿಲ್ಲ. ಬುಡ ಮಾಡಿದ್ರೆ ಏನಾಗ್ತಿ ಗೊತ್ತಿತ್ತು? ಬುಡ ಮಾಡ್ಬಿಟ್ಲೆ ಮಣ್ಣು ಶೂಶಲಾಗ್ತಿದ್ದು. ಈ ಕೋಳಿ ಮರಿ ಶಾಖ ತುಂಬುದು ಎಗದೆ ಹಾಳು ಮಾಡ್ಬಿಡ್ತೀವಿ. ಈಗ ಬುಡಕ್ಕೆ ಗೊಬ್ಬರ ಹಾಕದಿದ್ರೆ ಹೇಗೆ? ಗೊಬ್ಬರ ಹಾಕಿದ್ರೆ ಫಲ ಅಟ್ಟು ಕೊಡುದಿಲ್ಲ. ಈಗೇನು ಕಾಣೋದಿಲ್ಲ. ಈಗೆಂತದ್ದು 2 ವರ್ಷ ಆಯ್ತು, ಎಂತದಿಲ್ಲ ನಮ್ದು. ಅದನ್ನ ಕಾಯ್ಬಿಡ್ತದ? ಕಾಯ್ದಿದೆ, 5 ವರ್ಷ ಬಹಳ ಕಡಿಮೆ ಆಗ್ಬಿಡ್ತು. ಏನ್ ಮಾಡ್ಬೇಕು ಅಂತ ಮುಂದೆ? ಅದಕ್ಕೆ ಈಗ ಕೊಟ್ಟಿಗೆ ಗೊಬ್ಬರ ಎಂತ ಹಾಕ್ಬೇಕು, ಬುಡ ಮಾಡ್ಬೇಕು. ಬುಡ ಹೊಂಡ ಕಂತ ಮಾಡಿ ಅದ್ರ ಮಣ್ಣು ಗೊಬ್ಬರ ಹಾಕಿ ಮತ್ತೆ ಮುಚ್ಚುದು ಮಣ್ಣು. ಈಗ ಈ ತೆಂಗಿನ ತೋಟ ಮರಗಳಿಗಾಗ್ಬೋದು ಅಥವಾ ಗದ್ದೆ ಈ ಶೇಂಗಾ ಆಗ್ಬೋದು, ಇದಕ್ಕೆಲ್ಲ ನೀರಿನ ವ್ಯವಸ್ಥೆ ಎಲ್ಲ ಹೇಗೆ? ನೀರಿದ್ರೆ ನಮ್ಗೆ ಇಲ್ಲಿ ನೀರಿಗೂ ಒಂದು ತೊಂದರೆ ಇಲ್ಲ. ಈಗ ಬೋರ್ ಮಾಡ್ತಿರು, ಕಲ್ಬಾವಿ ಇದು, ಮತ್ತಿನ ಅಲ್ಲೆಲ್ಲ ಕೆರೆ, ಗವರ್ಮೆಂಟ್ ಕೆರೆ ಇದು, ಅದರಲ್ಲಿ ಪಂಪ್ ಇಟ್ಟುಕೊಂಡು ಹಾಕ್ತಿವಿ. ಕರೆಂಟ್ ಇರ್ತದ? ಕರೆಂಟ್ ಅಲ್ಲಿ ಹೋಗಲಿಲ್ಲ, ಕೆರೆಸಿನ್ ಪಂಪ್ ನಲ್ಲಿ. ಕೆರೆಸಿನ್? ಹಾ ಹಾ. ಆದ್ರೆ ಒಂದು ನಾವು ಕೆರೆಸಿನ್ ಪಂಪ್ ಮಾಡಿದ್ದು, ಕೆರೆಸಿನ್ ಸಿಗುದಿಲ್ಲ, ಕಷ್ಟ ಆಗಿದ್ದು. ನೀವು ಕೂಡ ಕರೆಂಟ್ ಪಂಪ್ ಹಾಕ್ಬೇಕಿನ್ನು? ಈಗಿಲ್ಲ, ಅಲ್ಲಿ ಕರೆಂಟ್ ಹೋಗಲಿಲ್ಲ. ಈಗಿಲ್ಲ, ಒಂದ್ 2-3 ಗದ್ದೆ ಪಂಪ್ ಕರೆಂಟ್ ಪಂಪ್ ಆತಿದ್ದು, ಮತ್ತೆ 2-3 ಗದ್ದೆಗೆ ಕೆರೆಸಿನ್ ಪಂಪ್ ಆಗುತ್ತಿದ್ದು. ಈ ಶೇಂಗಾ ಕೃಷಿ ಬಗ್ಗೆ ಹೇಳಿ. ಶೇಂಗಾ, ಶೇಂಗಾ ಕೃಷಿ ಮಾಡ್ತೀರಾ? ಹಾ ಹಾ, ಹೇಳಿ ಅದ್ರ ಬಗ್ಗೆ. ಶೇಂಗಾ ಎಂತ ಈಗಿದೆ, ಈಗ ಭತ್ತ ಕಟಾವ್ ಆದ್ಮೇಲೆ ಒಂದು ನೀರೊಂದು ಇಟ್ಟು ಕೆಳಗೋದ್ಮೇಲೆ ಹುಡುಕ್ತೀವಿ. ಅದೇನು ಟ್ರ್ಯಾಕ್ಟರ್ ಫಸ್ಟ್ ಒಂದ್ಸಲ ಟ್ರ್ಯಾಕ್ಟರ್ ಹುಡ್ಕೊಳ್ತೀವಿ, ಕಡೆಗೆ ನಾವು ಈ ಕೊಂಡ್ಗಳು ತಕೊಂಡು ಒಂದೆರಡು ಸಲ ಹುಡ್ಕೊಳ್ತೀವಿ. ಕೊಂಡ್ಗಳು ಕೂಡ ಹುಡಿದ್ರೆ ಬೆಸ್ಟ್ ಆಗ್ತಿದ್ವು. ಅದ ನಂತರದಲ್ಲಿ ಸ್ವಲ್ಪ ಮ್ಯಾನ್ ಮಣ್ಣು ಹುಡಿ ಆಗ್ತಿದ್ವು, ಹುಡಿಟ್ಟದ್ದು. ಗೊಬ್ಬರ ಯಾವಾಗ ಹಾಕ್ತೀವಿ? ಅದೇ ಹುಡುಕಿಂತ ಟ್ರ್ಯಾಕ್ಟರ್ ಹುಡುಕಿಂತ ಮೊದಲೇ ಹಾಕಿದ್ರು ಹಾಕಿದ್ರು, ಇನ್ನ ಟ್ರ್ಯಾಕ್ಟರ್ ಹೊಡ್ಕೊಂಡ್ ಹಾಕಿದ್ವು ಹಾಕುದು. ಗೊಬ್ಬರ ಫುಲ್ ಬೇಕಾಗ್ತದೆ, ಸಗಣಿ ಗೊಬ್ಬರ. ಎಷ್ಟು ಕೊಡ್ತೀರಿ ಗೊಬ್ಬರ? ಗೊಬ್ಬರ ನಮ್ ತಿಂಗಳಿ ಟ್ರಕ್ ಗಿಂತ ಜಾಸ್ತಿ ಆಗ್ತಿದ್ದು, ಪೂರ್ತಿ ಖಾಲಿ ಆಯ್ತು. ಒಂದ್ ಎಕರೆ ಇಲ್ಲ ನಮ್ದು, ಈಗ 1.5 ಎಕರೆ 2 ಎಕರೆ ಕುಡ್ಕೊಂಡು ಆಗ್ಬಾರ್ದು, 10 ಗುಂಟೆ ಹೆಚ್ಚು ಕಡಿಮೆ ಆದ್ರೂ. ಇದು ಸಾಕಾಗದೆ ಕಡೆಗೆ ಬೇರೆ ಕಡೆ ತಕೊಳ್ಳೋದು ಉಳಿತಿದ್ದು, 1-2 ಗಾಡಿ. ಈ ವರ್ಷ ತಕೊಳ್ಳಿಕ್ ಆಗಲಿಲ್ಲ ಅಂತೇಳಿ ಏನಾಗುತ್ತೆ ಗೊತ್ತೀರಿ, ರೊಕ್ಕ ಕೊಟ್ಟು ತಕೊಂಡು ಬಂದ್ರು, ಇಲ್ಲಿ ಹೊರ್ಲಿಕ್ಕೆ ಜನ ಸಿಗುದಿಲ್ಲ. ಹೊರದಕ್ಕೇನಾದ್ರೂ ಬೇರೆ ವ್ಯವಸ್ಥೆ ಉಂಟ? ಇಲ್ಲ, ತಲೆಮೇಲೆ ಕೈಗಾಡಿ ಇಲ್ಲ, ತಲೆಮೇಲೆ ತಕೋಬೇಕು, ಮತ್ತೆ ಬೇರೆ ವ್ಯವಸ್ಥೆ ಇಲ್ಲ. ಈಗ ನೀವು ದುಡ್ಡು ರೊಕ್ಕ ಕೊಟ್ಟು ಖರೀದಿ ಮಾಡಿದ್ರೆ ಎಷ್ಟು ದುಡ್ಡು ಕೊಡ್ಬೇಕು? ಈ ವರ್ಷ ಎಷ್ಟಾಗಿದೆ ಟ್ರ್ಯಾಕ್ಟರ್? ಈಗ ಎಷ್ಟು ಟ್ರ್ಯಾಕ್ಟರ್ ಅಲ್ಲ, ಇದೊಂದು ಇದು ಪಿಕಪ್, ಕೂಲರ್ ಗಾಡಿ ಲೆಕ್ಕ. ಕೂಲರ್ ಗಾಡಿಗೆ ವರ್ಷ 400-500 ತಕೊಳ್ಬಹುದು. 400-500 ಏನಿಲ್ಲ, 4-5 ಸಾವಿರ. ಅದು ಎಷ್ಟು ಬುಟ್ಟಿ ಆಗ್ತದೆ? ಅಷ್ಟೇ ಸರಿಯಾಗಿ ತುಂಬಿದಂದ್ರೆ 30 ಬುಟ್ಟಿ ಆಗ್ಬಹುದು, 30-35 ಬುಟ್ಟಿ ಆಗ್ಬಹುದು. ಅಷ್ಟಕ್ಕೆ 4-5 ವರ್ಷ. ಮತ್ತೊಂದಾಗಿದೆ, ಹೀಗೆ ಈ ರೈತರಿಗೆ ಬೇಕಾದ ಜಾಮನ ತಗೊಳ್ಳ ಭಯಂಕರ ತುಟ್ಟಿ ಆಗಿದೆ, ಆಮೇಲೆ ಉಪಾಯ ಇಲ್ಲದೆ ತಗೊಳ್ಬೇಕಾಗಿದ್ದು. ಈ ಆಳುವ ಈಗ ನಿಜವಾಗಿ ಹೇಳಿದ್ರಿ, ಹೀಗೆ ಈಗ 300-400 ರೂಪಾಯಿ ಕೊಟ್ಟರು ರೈತಂದಲ್ಲಿ ಆ ಪಗಾರದ ದುಡ್ಡು ಆಗುದಿಲ್ಲ. ಉಪಾಯ ಕಿಚ್ಚು ಮಾಡ ನಿಜವಾಗಿ ಹೇಳ್ರಿ, ರಾತ್ರಿ ಹಗಲು ನಾವು ನಮ್ಮ ಜಮೀನಿದ್ದ ಸಲುವಾಗಿ ರಾತ್ರಿ 8-9 ಗಂಟೆವರೆಗೂ ಕೆಲಸ ಮಾಡುದು, ಆದ್ರೂ ಕೆಲಸ ಮುಗಿಸ್ಕೊಳ್ಳೋದಿಕ್ಕೆ ಆಗುದಿಲ್ಲ. ಇದು ರಾತ್ರಿ ಎಲ್ಲ ಕಾಣ್ತದ ಕೆಲಸ ಮಾಡ್ಲಿಕ್ಕೆ? ಹಾ ಹಾ, ತೊಂದರೆ ಇಲ್ಲ. ಈ ತಿಂಗಳ ಬೆಳಕಾದ್ರೆ ಆರಾಮ ಆಗ್ತಿದ್ದು. ನಮ್ದು ಇಲ್ಲಿ ಕರೆಂಟ್ ಬುಡ್ಕಾಗ್ತದೆ ನೋಡಿ, ಇಲ್ಲಿ ರಾತ್ರಿಗೂ ಕೆಲಸ ಮಾಡ್ಲಿಕ್ಕೆ ತೊಂದರೆ ಇಲ್ಲ. ಹಾ ಹಾ, ಈ ಕಾಡು ಪ್ರಾಣಿಗಳೆಲ್ಲ ಬರುದಿಲ್ಲ? ಕಾಡು ಪ್ರಾಣಿ ತೊಂದರೆ ಇಲ್ಲ, ತೊಂದರೆ ಇಲ್ಲ. ಈಗೇನು ಈಗ ಶುರುವಾಗಿದೆ ಎಲ್ಲಾರು ಇದು ಮಂಗನ ಗೊಲೆ, ಮಾವಿನಕಾಯಿ ಅದು ಹಾಳು ಮಾಡ್ಲಿಕ್ಕೆ, ಈ ನವಲಕ್ಕಿ ಇಂಥವ್ ಗೊತ್ತಿವ. ಆದ್ರೆ ಏನು ಗೊತ್ತಿದ್ರಿ, ಈ ಮಂಗನಿಗೆ ಅದ್ರ ಈಗ ಇಲ್ಲಿ ಬಂತು, ನಾವೆಲ್ಲ ಒಟ್ಟಾಗಿ ಒಂದೆರಡು ಗರ್ನಲ್ಲಿ ಹೊಡ್ತೀವಿ, ಕಲ್ಲು ಹೊಡೆದಿವಿ, ಓಡ್ಲಿಕ್ಕೆ ಆಗ್ತಿದ್ವು. ಅದು ನಾವು ಹಾಗೆ ಮಾಡುದಿಲ್ಲ. ಈಗ ಏನು ಗೊತ್ತಿದ್ರಿ, 2 ಕೈ ಇದ್ರೆ ಮಾತ್ರ ಚಪ್ಪಾಳೆ, 1 ಕೈ ಇದ್ರೆ ಚಪ್ಪಾಳೆ ಅಲ್ಲ. ಹಾಗಾಗಿ ಈಗ ನಂದು ಅನುಕೂಲಕ್ಕೆ ಮಾತ್ರ ನಾನು, ನಿಮ್ಗೆ ಕುಡುಗು ಬಾ ಅಂತ ಹೇಳಿದ್ರು ಬರುದಿಲ್ಲ. ಈಗ ಏನಿದ್ರು ನಂದೊಂದು ಸ್ವಾರ್ಥ ಆಗ್ಬಿಟ್ಟಿದೆ ಈಗ. ಹಾ ಹಾ, ನಾನು ರೈತನ ಕೆಲವ ಎಲ್ಲ ಒಟ್ಟಾಗಿ ಮಾಡ್ಬೇಕು ಅಂತೇಳಿ ಏನೋ ಆಗ್ತಿದ್ದು. ಅದೇ ಹೇಳಿ, 2 ಕೈ ಇದ್ರೆ ಚಪ್ಪಾಳೆ, 1 ಕೈ ಇದ್ರೆ ಚಪ್ಪಾಳೆ ಹೊಡಲಿಕ್ಕೆ ಎಲ್ಲಾಗ್ತಿದ್ದು, ಅದೇ ಲೆಕ್ಕ. ಈಗ ಬಹಳ ಒಳ್ಳೆ ಮಾತನ್ನ ಹೇಳಿದ್ರಿ, ಯಾವ ಕ್ಷೇತ್ರ ಆದ್ರೂ ಕೂಡ ಎಲ್ಲರೂ ಸಂಘಟಿತರಾಗಿ ಕೆಲಸ ಮಾಡಿದ್ರೆ ಮಾತ್ರ ಕೆಲಸ. ಈಗ ಊರಲ್ಲಿ ನಾವು 4 ಜನ ಇರ್ಲಿ 10 ಜನ ಇರ್ಲಿ, ಎಲ್ಲರೂ ಪ್ರೀತಿಯಿಂದ ಚೆಂದಾಗಿರ್ಬೇಕು ಅಂತ ಹೇಳಿದ್ರೆ ಮಾತ್ರ ಚೆಂದಾಗ್ತಿದ್ದು. ಈಗ ನಮ್ಮಲ್ಲಿ ಏನಾಗ್ತಿತ್ತು, ಬರೀ ಕುಳುಕು, ಅದು ಉಪಯೋಗ ಇಲ್ಲ. ಒಳ್ಳೇದು ಮುರ್ಕುಂಡಿ ಹೊನ್ನಗೌಡ ಅವರೇ, ವಿಶೇಷವಾಗಿ ನೀವು 60-65 ಪ್ರಾಯದಲ್ಲಿಯೂ ಕೂಡ ತೆಂಗಿನ ಮರವನ್ನು ಹತ್ತುವಂತಹದ್ದು, ಮೆಷಿನ್ ಅನ್ನು ಉಪಯೋಗಿಸಿಕೊಂಡು ಹತ್ತುವಂತ ಒಂದು ಪ್ರಯತ್ನ ಮಾಡಿದಿರಿ, ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದೀರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತೆಂಗಿನ ಮರ ಹತ್ತುವ ಸಾಧನ ಹಾಗೂ ಕೃಷಿ ಅನುಭವದ ಕುರಿತು ಕುಮಟಾ ಬಾವಿಕೊಡ್ಲಿನ ಮುರ್ಕುಂಡಿ ಹೊನ್ನಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ.

ಚಂದ ಲಿಂಗ ಬಾಲೈ ಹೋಗೋದೇ ಪರ